ಭಾವನೆಯಿಂದ ಅದನ್ನು ದೂರ ತಳ್ಳಿಬಿಡಿ. ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತ ಮತ್ತು ತರಕಾರಿ ಬೇಸಾಯ ಈ ವಿಷಯವಾಗಿ ಕುಮಟಾ ಬಾವಿಕೊಡ್ಲದ ರಮೇಶ್ ದೇವುಗೌಡ ಅವರೊಂದಿಗೆ ಸಂದರ್ಶನ. ರಮೇಶ್ ದೇವುಗೌಡ ಅವರೇ ನಮಸ್ಕಾರ. ನಮಸ್ಕಾರ. ಮಳೆಗಾಲದಲ್ಲಿ ಪ್ರಾರಂಭದಲ್ಲಿ ನೀವು ಭತ್ತದ ಕೃಷಿಯನ್ನು ಮಾಡ್ತೀರಿ, ಆಮೇಲೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ವಿಶೇಷವಾಗಿ ಮಿಶ್ರ ಬೆಳೆಯನ್ನು ನೀವು ಮಾಡ್ತಾ ಇರುವಂತಹವರು. ಈ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಇಲ್ಲಿ ಸಾಂಪ್ರದಾಯಿಕವಾಗಿರುವಂತಹ ಒಂದು ಭತ್ತದ ತಳಿ ಮತ್ತು ಇದಕ್ಕೆ ನೇಜಿ ತಯಾರಿಯೆಲ್ಲ ಹೇಗೆ ಮಾಡ್ತೀರಿ, ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ತೀರಿ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಸರ್, ಮೇದಲ್ಲಿ ನಾವೆಲ್ಲ ಉಳುಮೆ ಮಾಡ್ತೇವೆ. ಮೇ ಅಂಡಿಗೆ ನಾವು ಉಳುಮೆ ಮಾಡಿಕೊಂಡು ಮೇ ಕೊನೆಗೆ ಇಲ್ಲಿ ಮಳೆ ಬರ್ತದ? ಬರ್ತದೆ, ಸರ್ವಸಾಮಾನ್ಯವಾಗಿ ಬರ್ತದೆ. ಮೇ ಕೊನೆಗೆ ಬರ್ತದೆ ಅಂತ ಜೂನ್ದಲ್ಲಂತೂ ಕಂಪಲ್ಸರಿ ಸ್ಟಾರ್ಟ್ ಆಗುತ್ತೆ ಮಳೆ. ಕೊಟ್ಟಿಗೆ ಗೊಬ್ಬರವನ್ನು ಹಾಕು, ಭೂಮಿಯನ್ನು ಹದ ಮಾಡ್ತೇವೆ. ಹದ ಮಾಡಿದ ನಂತರ ಬಿತ್ತನೆ ಮಾಡ್ತೇವೆ. ಮೊದಲೇ ಬಿತ್ತನೆ ಮಾಡ್ತಿದ್ವು, ಇವಾಗ ಎಲ್ಲ ಗೊಬ್ಬರ ಹಾಕೊಂಡು ನೆಟ್ಟಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರಿ ಅನುಕೂಲ. ಸಸಿ ಮಡಿ ಮಾಡಿಕೊಂಡು ನಂತರ ಅದನ್ನು ಕಿತ್ತುಕೊಂಡು ನೆಟ್ಟಿ ಮಾಡ್ತಾರೆ. ಅದು ಜೂನ್ ಜುಲೈದಲ್ಲಿ ನೆಟ್ಟಿ ಮಾಡ್ತಾರೆ. ಅದ ನಂತರ ಕಳೆ ಬೆಳೀತದೆ, ಇಲ್ಲಿ ಕಳೆಯನ್ನು ತೆಗಿತೀವಿ. ಏನೇನು ಕಳೆ ಬರ್ತದೆ ಅಲ್ಲಿ? ಹರಿವೆ ಕರಿವೆ ಅಂತ ಬರ್ತದೆ, ಮತ್ತೊಂದು ನೋರೆ ಅಂತ ಹೇಳ್ಕೊಂಡ್ ಬರ್ತದೆ. ಅಲ್ಲಿ ನಮ್ಮ ಈ ಭೂಮಿಗೆ ಬರುವಂತ ಕಳೆನೇ ಬೇರೆ, ಮತ್ತೆ ಹೊರ ನಿಮ್ಮ ಭೂಮಿಯಲ್ಲಿ ಏನೇನು ಬರ್ತದೆ ಹೇಳಿ? ಆ ನೋರೆ ಕಳೆ ಅಂತ ಬರ್ತದೆ, ಹರಿವೆ ಕರಿವೆ ಅಂತ ಬರ್ತದೆ. ಅದನ್ನ ಕೈಯಿಂದ ಕಿತ್ತು ತೆಗಿಬೇಕಾಗುತ್ತೆ, ಹೊರತು ಮಷೀನ್ ಹಾಕೊಂಡ್ ತೆಗಿಲಿಕ್ಕೆ ಆಗೋಲ್ಲ. ಇಲ್ಲಿ ಅದನ್ನ ಕಿತ್ತುಕೊಂಡು ನಂತರ ಮೇಲ್ಗೊಬ್ಬರವಾಗಿ ರಾಸಾಯನಿಕ ಬಳಸೋದು ಭಾರಿ ಕಡಿಮೆ. ಮತ್ತೆ ಈಗ ಹತ್ರ ಆದಷ್ಟು ಬೇಗ ಬೆಳೆ ಬರಲಿ ಅಂತ ಹೇಳ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಬೆರೆಸ್ತಾರೆ ಅಷ್ಟೇ. ಒಂದು ಕಿಲೋ 20 ಕಿಲೋ ಎಲ್ಲ ಕೊಡ್ತಾರ? ಒಂದು ಎಕರೆಗೆ ಸರ್ವಸಾಮಾನ್ಯ ಅಷ್ಟೇ, ಒಂದು 20-15-20 ಅಷ್ಟೇ, ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಹಾಕಲ್ಲ. ಈಗ ಹಟ್ಟಿ ಗೊಬ್ಬರ ಕೊಡೋದಿದ್ರೆ? ಹಟ್ಟಿ ಗೊಬ್ಬರ ಕೊಡೋದಾದ್ರೆ ಜಾಸ್ತಿ ಹಾಕ್ತಾರೆ. ಮೊದಲಿಗೆ ಕೊಡ್ತೀರಾ? ಮೊದಲೇ ಕೊಡ್ತೀವಿ. ಉಳುಮೆ ಮಾಡಬೇಕಿದ್ರೆ ಕೊಡ್ತೀವಿ. ಮತ್ತೆ ಮೇಲ್ಗೊಬ್ಬರ ಕೊಡ್ಲಿಕ್ಕಿಲ್ಲ? ಮೇಲ್ಗೊಬ್ಬರ ಕೊಡೋದಿಲ್ಲ. ಆ ಮಳೆಗಾಲ ದಿವಸ ನೀರು ತುಂಬಿರ್ತಲ್ರಿ, ಮೇಲ್ಗೊಬ್ಬರ ಕೊಡಲಿಕ್ಕೆ ಆಗುದಿಲ್ಲ. ಎಲ್ಲ ಹೊಡೆಯಲ್ಲೇ ಕೊಡಬೇಕಾಗ್ತದೆ ಹಟ್ಟಿ ಗೊಬ್ಬರ. ಅಂದ್ರೆ ಭೂಮಿಗೆ ಹದ ಮಾಡ್ಕೊಂಡು ಕೊಡ್ಲಿಕ್ಕೆ ಭೂಮಿ ಒಳಗೆ ಹಾಕೊಂಡು. ಈಗ ಆ ಜಯ ತಳಿ ಇದೆ ಅಂತ ಹೇಳಿದ್ರಿ, ಇದ್ರ ವಿಶೇಷತೆ ಏನು? ಕಂಪಲ್ಸರಿ ಜಯಕ್ಕೆ ಸರ್ವಸಾಮಾನ್ಯವಾಗಿ ಯಾವುದೇ ರೋಗ ಬಾಧೆ ಬರುವುದಿಲ್ಲ. ಆ ಒಂದು ದೃಷ್ಟಿಯಿಂದ ಹಿಂದಿನಿಂದ ಸುಮಾರು ಒಂದು 50-60 ವರ್ಷದಿಂದಲೂ ಈ ಜಯ ಬೆಳೆಯನ್ನ ಇಲ್ಲಿ ಬೆಳೆಯುತ್ತಾ ಬಂದಿದ್ದಾರೆ. ಅಂದ್ರೆ ಹಿಡುವಳಿ ಜಾಸ್ತಿ, ಸಾಕಷ್ಟು ಪೀಕ್ ಬರುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ. ಈ ಜಯ ಬಿಟ್ಕೊಂಡು ಬೇರೆ ಯಾವುದೇ ಒಂದು ಬೆಳೆ ಮಾಡಿದ್ರು ಸಹಿತ ಈ ರೀತಿ ನಮ್ಮ ಬೆಳೆ ತಗೊಳ್ಳಿಕ್ಕೆ ಆಗುದಿಲ್ಲ. ಈ ಜಯನಷ್ಟು ಪೀಕ್ ಅನ್ನು ತಗೊಳ್ಳಿಕ್ಕೆ ಆಗುದಿಲ್ಲ. ಅದೊಂದು ದೃಷ್ಟಿಯಿಂದ ಎಲ್ಲರೂ ಸರ್ವಸಾಮಾನ್ಯ ಜಯನೇ ಉಪಯೋಗ ಮಾಡ್ತಾ ಇದ್ದಾರೆ. ಇತ್ತಿತ್ತಲಾಗಿ ಈಗ ಭದ್ರ ಅದು ಇದೆಲ್ಲ ಮಾಡ್ತಾ ಇದೆ. ಇದೇ ಭದ್ರ, ಈ ಭದ್ರ ತೆನೆ ಇದು ಮಾಡ್ಕೊಂಡು ಭದ್ರ ಇಲ್ಲಿ ಜಳ್ಳು ಬಿಡೋದು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಮಳೆ ಪ್ರಮಾಣ ಲಾಸ್ಟ್ ಕಡಿಮೆ ಆಗ್ತದಲ್ರಿ, ಅದ್ರ ಸಲುವಾಗಿ ಜಳ್ಳು ಬಿದ್ದು ಬಿಡ್ತದೆ. ಅದ್ರ ಸಲುವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾರೆ, ಅಂದ್ರೆ ಎರಡನೇ ಬೆಳೆ ಬೆಳೀತಾರ ಅಥವಾ ಮೊದಲೇ ಬೆಳೆದ ಫಸ್ಟ್ ಬೆಳೆ ಜಯ ಜಯ ಮುಂಗಾರು, ನಂತರ ಹಿಂಗಾರು ಅಂತ ಹೇಳ್ಕೊಂಡು ಕಸೇಂಗಾ ಬೆಳೆಯೋದಿಲ್ಲ ಯಾರು ಇಲ್ಲ ಹಿಂಗಾರು ಹಿಂಗಾರು ಶೇಂಗಾ ಭತ್ತ ಬೆಳೆಯಲ್ಲ ಎಲ್ಲ ಶೇಂಗಾ. ಶೇಂಗಾ ಆದ ನಂತರ ಮೇದಲ್ಲಿ ಮೇ ಮತ್ತೆ ಫೆಬ್ರವರಿ ಮಾರ್ಚ್ ಅಲ್ಲಿ ಶೇಂಗಾ ಇಟ್ಟು ಕಟಾವ್ ಆಗ್ತದಲ್ರಿ, ಅದ ನಂತರ ಕಲ್ಲಂಗಡಿ ಹಾಕ್ತೇವೆ. ಕಲ್ಲಂಗಡಿ ಕೇವಲ 60 ದಿವಸದ ಬೆಳೆ, 55-60 ದಿವಸದ ಬೆಳೆ, ಅದು ಒಳ್ಳೆ ಬೆಳೆ ಬಂತು ಅಂತ ಹೇಳಿದ್ರೆ ಕೊಬೇರ ಹೋಯ್ತು ಅಂತ ಹೇಳಿದ್ರೆ ಏನು ಇಲ್ಲ ಆ ರೀತಿ ಬೆಳೆ. ಈಗ ಒಂದ್ 4-5 ವರ್ಷದ ಹಿಂದಿನಿಂದ ಅದನ್ನು ಭಾರಿ ಫೇಮಸ್ ಹಾಕೊಂಡು ಎಲ್ಲ ಹೊರ ರಾಷ್ಟ್ರಗಳಿಗೆಲ್ಲ ಹೋಗ್ತಿತ್ತು ಕಲ್ಲಂಗಡಿ. ಈಗ ಕೊರೋನಾ ಕಾಲದಲ್ಲಿ 2 ವರ್ಷದಿಂದ ಬೇಡಿಕೆ ಇಲ್ಲ, ರೈತನು ಬೆಳೆ ಕಡಿಮೆ ಮಾಡಿದ್ದಾನೆ, ಈಗ ಮಾರ್ಕೆಟಿಂಗ್ ಇಲ್ಲ, ಅದ್ರ ಸಲುವಾಗಿ ಖರ್ಚು ಮಾಡೋದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡಿಮೆ ಮಾಡಿದ್ದಾನೆ. ಈ ವರ್ಷ ನೋಡ್ಬೇಕು ಏನ್ ಮಾಡ್ಬೇಕಂತ ಹೇಳ್ಕೊಂಡು ಮುಂದಾಲೋಚನೆ. ಈಗ ಸ್ವಲ್ಪ ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಈಗ ಹಟ್ಟಿ ಗೊಬ್ಬರವನ್ನು ಹಾಕೊಂಡು ನೀವು ಉಳುಮೆ ಮಾಡಿಕೊಂಡು ನೇಜಿ ಮಾಡ್ತೀರಿ, ನೇಜಿಯನ್ನು ನಾಟಿ ಮಾಡ್ತೀರಿ, ಆ ನಂತರ ಏನೇನು ಕೆಲಸ ಮಾಡಬೇಕಾಗ್ತದೆ ಕಳೆ ಕೀಳುದಲ್ದೆ? ಕಳೆ ಕಿತ್ತ ನಂತರ ಮೇಲ್ಗೊಬ್ಬರ ಅಂತ ಏನಾದ್ರು ಕೊಡ್ಬೇಕಾ? ಮೇಲ್ಗೊಬ್ಬರವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಹಾಕ್ತೇವೆ, ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ. ಅದ್ರ ನಂತರ ನಾವು ಔಷಧ ಏನಾದ್ರು ಕೀಟ ಏನಾದ್ರು ಬಂದ್ರೆ ಔಷಧ ಸಿಂಪಡಣೆ. ಏನೇನು ಕೀಟ ಬರುತ್ತದೆ ಇಲ್ಲಿ? ಆ ಮುಸೆ ಬಾಧೆ ಅಂತ ಹೇಳ್ಕೊ ಬರುತ್ತೆ, ಮುಸೆ ಬಾಧೆ ಮತ್ತೆ ಕಾಂಡ ಕೊರಿ ಹುಳ, ಬೆಂಕಿ ರೋಗ ಅಂತ ಬರುತ್ತೆ. ಬೆಂಕಿ ರೋಗ 2 ವರ್ಷದ ಹಿಂದೆ ಬಂದಿತ್ತು, ಈಗ ಕಡಿಮೆ ಆಗದೆ ಬೆಂಕಿ ರೋಗದ ರೋಗ ಈಗ ಇಲ್ಲ. ಅದು ಗಾಳಿ ಮುಖಾಂತರವಾಗಿ ಕೆಲವೊಂದು ರೋಗ ಹರಡ್ತದೆ, ಬೇರೆ ಗದ್ದೆಯಿಂದ ಬರಬಹುದು, ಬೇರೆ ಗದ್ದೆಯಿಂದ ಅಲ್ಲ, ಗಾಳಿ ಮುಖಾಂತರವಾಗಿ ಗಾಳಿ ಬೀಸದಲ್ಲಿ ಸುಟ್ಟು ಹೋಗ್ತದೆ ಗದ್ದೆ ಸುಟ್ಟ ಗಾಳಿ ಮುಖಾಂತರವಾಗಿ. ಅದು ಅದು ರೋಗದಿಂದ ಅಲ್ಲ, ಗಾಳಿ ಬಿಸಿಗಾಳಿಗೆ ಸುಟ್ಟು ಹೋಗ್ತದೆ. ಆವಾಗ ಏನ್ ಮಾಡ್ಲಿಕ್ಕೂ ಆಗಲ್ಲ, ತೆನೆಯನ್ನ ಹೋಗ್ತದೆ, ರೈತರ ಲಾಸ್. ಈಗ 2 ವರ್ಷ ನಮ್ಮ ಗದ್ದೆ ಅದೇ ರೀತಿ ಆಯ್ತು, ಈ ದಿಕ್ಕಿನಿಂದ ಗಾಳಿ ಬೀಸ್ಕೊಂಡು ಕಂಪ್ಲೀಟ್ ಹೋಯ್ತು. ಕೃಷಿ ಅಧಿಕಾರಿಗೆ ತಿಳಿಸಿದ್ರೆ ಅದ್ರ ಬಗ್ಗೆ ಏನು ಇದಿಲ್ಲ, ಲಕ್ಷ ಪೂರೈಸಿಲ್ಲ, ದೇವ್ರು ಕೊಟ್ಟೆ ಸಾಕು ಅಂತ ಹೇಳ್ಕೊಂಡು ಅದರಲ್ಲಿ 10 ರೂಪಾಯಿ. ಈಗ ಕ್ರಾಪ್ ಇನ್ಶೂರೆನ್ಸ್ ಎಲ್ಲ ಇದೆಯಲ್ಲ, ಅದರ ಬಗ್ಗೆ ಏನಾದ್ರೂ? ಇಲ್ಲ ಸರ್, ಇಲ್ಲ, ನಮ್ಮ ಗಂಗಾವಳಿಯಿಂದ ಅಗ್ನಾಸ್ನ ಮಟ್ಟ ಕ್ರಾಪ್ ಕಟಾವಿಗೆ ಯಾವುದೇ ಇನ್ಶೂರೆನ್ಸ್ ಇಲ್ಲ. ಇಲ್ಲ, ಸಂಘ ಸಂಸ್ಥೆಯಲ್ಲಿ ನಾವು ಕೇಳಿದ್ರು ಇನ್ಶೂರೆನ್ಸ್ ನಾವು ಬೆಳೆ ಸಾಲಕ್ಕೆ ಹೋದಾಗ ಇನ್ಶೂರೆನ್ಸ್ ಕಟ್ ಮಾಡ್ಕೊಳ್ತಾರೆ, ಆದ್ರೆ ನಮ್ಮ ಕಡೆ ಇಲ್ಲ, ಬೆಳೆ ಹಾನಿ ಆದ್ರೆ ಸಹಿತ ನಮ್ಗೆ ಕೊಟ್ಟದ್ದೇ ಇಲ್ಲ, ರೆಕಾರ್ಡೇ ಇಲ್ಲ. ಈಗ ಬ್ಯಾಂಕ್ ನಲ್ಲಿ ಹೋಗಿ ಕೇಳಿದ್ರ ನೀವು? ಓ, ಬ್ಯಾಂಕ್ ನ ಕೇಳಿದ್ವಿ, ನಮ್ಮ ಸಂಘ ಸಂಸ್ಥೆ ಇದ್ರಿ, ಸಂಘ ಸಂಸ್ಥೆ ಕೇಳಿದ್ವು, ಇಲ್ಲ ಯಾವುದೇ ದೃಷ್ಟಿಯಿಂದ ಕೊಡಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಸರ್, ಈಗ ಒಂದ್ಸರಿ ಭತ್ತದ ಕಟಾವ್ ಆದ ನಂತರ ನೀವು ಶೇಂಗಾ ಬೆಳಿತೀರಿ, ಆಮೇಲೆ ಕಲ್ಲಂಗಡಿ ಬೆಳಿತೀರಿ ಅಂತ ಹೇಳಿದ್ರಿ, ಈ ಶೇಂಗಾದ ಬಗ್ಗೆ ಹೇಳಿ, ಇದಕ್ಕೆ ಒಂದು ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಮತ್ತೆ ಯಾವ ತಳಿ ಇದೆ ಇದರಲ್ಲಿ? ಶೇಂಗಾದೊಳಗೆ ತಳಿ ಅಂತ ಹೇಳ್ಕೊಂಡು ಹೇಳಿದ್ರೆ ಹಲವಾರು ತಳಿ ಅದೇ, ಹೈಬ್ರಿಡ್ ತಳಿನೂ ಅದೇ. ಇಲ್ಲಿ ಹೈಬ್ರಿಡ್ ತಳಿ ಹಾಕಿದ್ರೆ ಇಲ್ಲಿ ಸರಿಯಾಗಿ ಬರೋಲ್ಲ, ಗೆಜ್ಜೆ ಶೇಂಗಾ ಅಂತ ಹೇಳ್ಕೊ ಬರುತ್ತೆ. ಗೆಜ್ಜೆ ಶೇಂಗಾ ಇಲ್ಲಿ ಗೆಜ್ಜೆ ಶೇಂಗಾ ಫೇಮಸ್. ಗೆಜ್ಜೆ ಒಂದು ಎಕರೆಗೆ ಬಿತ್ತನೆ ಮಾಡ್ಲಿಕ್ಕೆ ಎಷ್ಟು ಬೇಕು ಕಿಲೋ? ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಗತ್ತೆ, 40 ಕೆಜಿ ಸಾಕಾಗಲ್ಲ, 60-65 ಕೆಜಿ ಮಟ್ಟ ಬೇಕಾಗ್ತದೆ ಅಂತ ಅಂತಾರಂತ ಹೇಳಿದ್ರೆ, ಬಯಲ್ಸಿಮ ಸೈಡ್ಗೆಲ್ಲ ಅಂತೇಳ 8-10 ರಿಂದ ಹಾಕ್ತಾರೆ, 8 ಇಂಚ್ ಸಾಲಿಗೆ. ಇಲ್ಲ, ನಾವು ಇಷ್ಟರಲ್ಲೇ ಹಾಕ್ಬೇಕಾಗತ್ತೆ, ಅಂತರವನ್ನು ಕಡಿಮೆ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ, ತೇವಾಂಶವನ್ನ ಇಟ್ಟುಕೊಳ್ಳುವ ಸಲುವಾಗಿ ಭೂಮಿ ತನ್ನ ಮರಳು ಜಾಸ್ತಿ ಇದೆ, ಮರಳು ಜಾಸ್ತಿ ಇದೆ, ತೇವಾಂಶ ಇಟ್ಟುಕೊಳ್ಳುವ ಸಲುವಾಗಿ, ಮತ್ತು ಫಸಲು ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತೆ ಅದಿಷ್ಟೇ ಅಂತ ಹೇಳಿದ್ರೆ. ಇಲ್ಲಿ ಒಂದು ಸಲ ಹೂ ಬಿಡ್ ಅದೇ ಶಾಶ್ವತ, ಮತ್ತು ಎರಡನೇ ಸಲ ಹೂ ಬಿಡ್ತೀನಿ ಅದು ಬರಲ್ಲ. ಇಲ್ಲಿ ಫಸ್ಟಿಗೆ ನಾವು ಗಿಡವನ್ನು ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಫಸ್ಟ್ ಹಂತೊಳಗೆ, ಒಂದು ತಿಂಗಳೊಳಗೆ ಎಷ್ಟು ಗಟ್ಟಿ ಮಾಡ್ಕೊಳ್ತೀನಿ ಅಷ್ಟು ಫಸಲು ಬರತ್ತೆ ನೋಡಿ, ನಂತರ ಎಷ್ಟೇ ಮಾಡಿದ್ರು ಬರಲ್ಲ. ಇಲ್ಲಿ ಶೇಂಗಾ ಇದು ಸರ್ವಸಾಮಾನ್ಯ ಶೇಂಗಾ, ನಾವು ಸುಮಾರು 500 ಎಕರೆ ಸುಮಾರು ಆಗ್ಬಹುದು. ಇದು 500 ಎಕರೆಯಲ್ಲಿ ಶೇಂಗಾ ಬೆಳೀತಾರೆ? 500 ಎಕರೆ ಮಾಡೋದು, ನಮ್ಮ ಗಂಗಾವಳಿಯಿಂದ ಗೋಕರ್ಣ 500 ಎಕರೆಗಿಂತ ಮೇಲ್ಪಟ್ಟೆ ಹೊರತು ಕಡಿಮೆ ಇಲ್ಲ. ಮೊದಲೇ ಗೆಣಸನ್ನು ಮಾಡ್ತಿದ್ರು, ಈ ಕಂಪಲ್ಸರಿ ಎಲ್ಲ ಶೇಂಗಾ, ತರಕಾರಿನೂ ಕಡಿಮೆ ಮಾಡಿದ್ದಾರೆ ಶೇಂಗಾ ಇದರಿಂದ. ಹಿಂಗಾರು ಇದರಲ್ಲಿ ತರಕಾರಿ ಜಾಸ್ತಿ ಮಾಡ್ತಿದ್ರು, ಈಗ ತರಕಾರಿನೂ ಕಡಿಮೆ ಮಾಡ್ಕೊಂಡು ಶೇಂಗಾ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಸಾಮಾನ್ಯವಾಗಿ ಬಿತ್ತನೆ ಅಂದ್ರೆ ಯಾವಾಗ? ಅಕ್ಟೋಬರ್ ನವೆಂಬರ್ ಅಲ್ಲ, ಯಾವಾಗ ಮಾಡೋದು? ನವೆಂಬರ್ ಲಾಸ್ಟ್ ವೀಕ್ ನಿಂದ ಡಿಸೆಂಬರ್ ಎಂಡ್ ವರೆಗೆ ಮಾಡ್ತಾರೆ, ಡಿಸೆಂಬರ್ ಎಂಡ್ ವರೆಗೆ ಮಾಡುತ್ತಾರೆ. ಇದಕ್ಕೆ ಬಿತ್ತನೆ ಬೀಜ ಮನೆಯಲ್ಲಿ ಉಳಿಸ್ಕೊಳ್ತಿರೋ ಅಥವಾ ಅಂಗಡಿಯಿಂದ ತರೋ? ಮಾರ್ಕೆಟ್ ಅಂತ, ಮನೆಯಲ್ಲಿ ಉಳಿಸ್ಕೊಳ್ಳಿಕ್ ಆಗಲ್ಲ, ಶೇಂಗಾ ಮಾತ್ರ ಮಾಡ್ಲಿಕ್ಕೆ ಆಗಲ್ಲ, ಮಾರ್ಕೆಟ್ ಇಂದ ತಂದ್ಕೊಂಡು ಮಾಡ್ತೀವಿ. 1 ಕಿಲೋ ಬಿತ್ತನೆ ಬೀಜಕ್ಕೆ ಎಷ್ಟಿದೆ? 135 ಕಿಲೋಗೆ 135. ಸೊ 60 ಕಿಲೋ ಬೇಕು ಅಂದ್ರೆ ಅಷ್ಟು ಕೊಡ್ಬೇಕು, ಅಷ್ಟು ಕೊಡ್ಬೇಕು. ಸರ್, ಅದಕ್ಕೇನಾದ್ರು ಬೀಜೋಪಚಾರ ಅಂತ ಮಾಡ್ತಿರೋ ಅಥವಾ ಮಾಡಿಯೇ ಸಿಗ್ತದಾ? ಬೀಜೋಪಚಾರ ಕೆಲವೊಬ್ರು ಮಾಡ್ತಾರೆ, ಈಗ ಇಲ್ಲಿ ಅದ ಮಾಡಲ್ಲ, ಹಾಗೆ ಹಾಕ್ಬಿಡ್ತಾರೆ ಮಾರ್ಕೆಟಿಂಗ್ ತಂದ್ಕೊಂಡು. ರೋಗ ಬರೋದಿಲ್ಲ, ರೋಗ ಬರಲ್ಲ, ಬರಲ್ಲ ಕೆಲವು, ಅದು ರೋಗ ಮಾಮೂಲಿ ಕೆಲವೊಂದು ಇದ್ದೇ ಇರ್ತದೆ, ಕಾಂಡ ಕೊರೋ ರೋಗ ಎಲ್ಲ ಇರ್ತದೆ, ಅದೆಲ್ಲ ಮಾಮೂಲಿ. ಭೂಮಿಯಲ್ಲಿ ತೇವಾಂಶ ಕಡಿಮೆ ಹಾಕೊಂಡು ಸತ್ತು ಹೋಗುದು ಇರ್ತದೆ. ಮತ್ತನ್ನು ಇದು ಬೀಜದೊಳಗೆ ಮೊಳಕೆ ಬಂದ್ಕೊಂಡು ಅದು ಹಾಕ್ದಾದ ಹುಟ್ಟು ಬಂದ್ಮೇಲೆ ಸತ್ತು ಹೋಗುದು ಇರ್ತದೆ, ಅದೆಲ್ಲ ಮಾಮೂಲಿ ಬಿಟ್ರೆ. ಈಗ ಜಮೀನಲ್ಲಿ ಇರುವ ಈ ಶೇಂಗಾ ಗಿಡಗಳಿಗೆ ಏನೇನು ಕಾಯಿಲೆಗಳು ಬರ್ತವೆ? ಕಾಂಡ ಕೊರತೆ ಬರ್ತದೆ, ನಂತರ ನುಸೆ ಬಾಧೆ, ಎಲೆ ತುಕ್ಕು ರೋಗ, ಎಲೆ ತುಕ್ಕಿ ರೋಗ, ಚುಕ್ಕಿ ರೋಗ, ಅದಕ್ಕೆ ಇದರಿಂದ ಕೀಳಿ ಅಂತ ಹೇಳ್ತಾರೆ ಅದರಿಂದ ಬರ್ತದೆ. ಮತ್ತೆ ಬೇರೆ ರೋಗ ಬರ್ತದೆ, ಬೆಂಕಿ ರೋಗ ಬರಲ್ಲ, ಬೆಂಕಿ ರೋಗ ಶೇಂಗಾಕ್ಕೆ ಬೆಂಕಿ ರೋಗ ಬರಲ್ಲ, ಎಲೆ ತುಕ್ಕು ರೋಗ ಜಾಸ್ತಿ, ಎಲೆ ತುಕ್ಕು ರೋಗ ಬರ್ತದೆ. ಏನ್ ಮಾಡ್ತೀರಾ ಅವಾಗ ಸಿಂಪರಣೆ? ಸಿಂಪರಣೆ ಏನಾದ್ರೂ ಕ್ರೋನು ಅಥವಾ ಡೆಮಾಕ್ರೋನ್ ಏನಾದ್ರು ಮಾಡ್ಲಿಕ್ಕೆ ಬೇಕಾಗ್ತದೆ. ಇದು ಬೇವಿನ ಎಣ್ಣೆ ಹಾಕೊಂಡ ಮಾಡ್ತೀವಿ, ಬೇವಿನ ಎಣ್ಣೆ ಸಿಂಪರಣೆ ಮಾಡಿದ್ರೆ ಹತೋಟಿ ಹತೋಟಿ, ಬೇವಿನ ಎಣ್ಣೆ ಹತೋಟಿ ಆಗ್ತದೆ. ಈ ಇತ್ತಿತ್ತಲಾಗಿ ಈ ಮನೆ ಬೂದಿ ಇದ್ ನೋಡ್ರಿ, ಅದನ್ನ ಸಿಂಪರಣೆ ಮಾಡಿದ್ರು ಹೋಗುತ್ತೆ. ಸರ್ವಸಾಮಾನ್ಯ ಬೂದಿ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಿದ್ರೆ ಬೆಟರ್, ಅದ್ರಲ್ಲಿ ಮಾಡಲ್ಲ, ಆದಷ್ಟು ಬೇಗ ಹೋಗ್ಲಿ ಅಂತ ಹೇಳ್ಕೊಂಡು ಅದು ಮಾಡ್ತಾರೆ. ಬಿಟ್ಟು ಡೆಮಕ್ರೋನ್ ಆಗ್ಲಿ ಅದಕ್ರೋನ್ ಆಗ್ಲಿ ಹೊಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಹೊಡ್ಕೊಂಡು ಕೀಟನಾಶಕ ಹೊರಗೆ ಹಾಕ್ತಾರೆ. ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ 10-15 ಫೀಟ್ನ ಒಳಗೆ ನೀರಿರ್ತದೆ, ಸ್ಪ್ರಿಂಕ್ಲರ್ ಮುಖಾಂತರ ಹೋಗಿ ಮಾಡ್ತಾರೆ. ಸ್ಪ್ರಿಂಕ್ಲರ್ ಮುಖಾಂತರ ಹೋಗಿ ಇಲ್ಲಿ ಮಾಡಿದ್ರೆ ಪೀಕ್ ಕೊಡಲ್ಲ, ಅತಿಯಾಗಿ ಕೊಡಲ್ಲ, ಕೈ ನೀರಿನಿಂದ ಹಾಕ್ತಾರೆ, ಪೈಪ್ ಮುಖಾಂತರವಾಗಿ ಹಾಕ್ತಾರೆ. ಪೈಪ್ ಮುಖಾಂತರ ಸ್ಪ್ರಿಂಕ್ಲರ್ ನಾವು ಮಾಡಿದ್ವಿ, 2 ವರ್ಷ ಮಾಡಿದ್ವು, ಅಲ್ಲಿ ಹಿಡುವಳಿ ಕಡಿಮೆ ಬರುತ್ತೆ. ಇಲ್ಲಿ ಅಲ್ಲಿ ಬಯಲ್ಸಿನ ಸೈಡಿಗೆಲ್ಲ ತರೋಕೆ ಇಲ್ಲಿ ಈ ಮರಳಲ್ರಿ ಸಿಂಪರಣೆ ಮಾಡಿಸಿದ 1-2 ತಾಸು ಮಟ್ಟ ಇರುತ್ತೆ, ನಂತರ ಆರೋಗ್ಬಿಡ್ತದೆ. ಕೈ ನೀರಾದ್ರೆ 8 ದಿವಸ ಮಟ್ಟ ಇರುತ್ತೆ ನೋಡ್ರಿ. ಅದೀಗ ಮಣ್ಣಿನಲ್ಲಿ ತೇವಾಂಶ ಉಳಿಬೇಕಿದ್ರೆ ಏನ್ ಮಾಡ್ಬೇಕು? ಮಣ್ಣಿನಲ್ಲಿ ಹಟ್ಟಿ ಗೊಬ್ಬರ ಹಾಕಿದ್ರೆ ಒಳ್ಳೇದು, ಸಾಕಷ್ಟು ಪ್ರಮಾಣ, ಜಾಸ್ತಿ ಪ್ರಮಾಣದಲ್ಲಿ ಹಟ್ಟಿ ಗೊಬ್ಬರ ಹಾಕಿದ್ರೆ. ತರಗೆಲೆ ತಲೆ ಹಾಕೋದಿಲ್ವ? ತರಗೆಲೆ ಗೊಬ್ಬರ ಹಾಕ್ತೀವಿ ಅಂತೇಳಿ ಇಲ್ಲ, ನಾವು ಸರ್ವ ಸಮಯ ತರಗೆಲೆ ಹಾಕ್ಬೇಕು, ಗೊಬ್ಬರ ಮಾಡ್ಲಿಕ್ಕೆ ಆಗೋಲ್ಲ, ಕಂಪ್ಲೀಟ್ ಸಗಣಿಯಿಂದ ಹಾಕೋದು ಸಾಕಾಗಲ್ಲ ನಮಗೆ, ತರಗೆಲೆ ಗೊಬ್ಬರನೇ ಮಾಡ್ತೀವಿ. ಸೊಪ್ಪೆಲ್ಲ ತಂದುಕೊಂಡು ಒಣ ತರುವ ತಂದುಕೊಂಡು ಒಟ್ಟಿಗೆ ಹಾಕೊಂಡು ಮಾಡ್ತೀವಿ. ಆಮೇಲೆ ಈಗ ಕಾಯಿ ಕೊರಕ ಆಗ್ಬೋದು ಅಥವಾ ಹೂವನ್ನು ತಿನ್ನುವಂತ ಕೀಟಗಳಾಗ್ಬೋದು ಅಂತ ಸಮಸ್ಯೆ ಬರ್ತದ ಶೇಂಗಾದಲ್ಲಿ? ಶೇಂಗಾದಲ್ಲಿ ಕಾಯಿ ಕೊರತೆ ಇಲ್ಲ, ಶೇಂಗಾ ಇದು ಇಲ್ಲ, ಹೂ ಕೊರತೆ ಇಲ್ಲ, ಇಲ್ಲ. ನಂತರ ಕೇವಲ ಎಲೆಯನ್ನ ಕತ್ತರಿಸುವ ರೋಗ ಅಂತ ಅದೇ ಅಂತ ಬರ್ತದೆ. ಸರಿ, ಈಗ ಇದನ್ನ ಕೀಳುದೆಲ್ಲ ಹೇಗೆ? ಕೈಯಿಂದ ಕೀಳುದು ಅಥವಾ ಮಿಷಿನರಿ ಉಂಟು? ಕೈಯಿಂದ ಕಿತ್ತೊಂಡು ಆ ಮಷಿನರಿ ಮುಖಾಂತರವಾಗಿ ಕಟಾವು ಮಾಡ್ತಾರೆ ಶೇಂಗಾ ಅನ್ನ ಹೊರಗ್ತಾ ಇರ್ತದೆ. ಈ ನಮ್ಮ ರೈತ ಸಂಘದವರು ಮಷಿನ್ ತರ್ತಾರೆ, ಈ ಕಳೆದ ಬಾರಿ ನಾವು ಎಲ್ಲ ಮಷಿನ್ ಕೊಟ್ಕೊಂಡು ಶೇಂಗಾ ಹೊರಗ್ತಾ ಇದ್ವಿ ಅಂತ ಹೇಳಿದ್ರೆ ಒಂದು ಜಳ್ಳ ಸಮೇತವಾಗಿರಲ್ಲ, ಕ್ಲೀನ್ ಆಗತ್ತೆ. ಮತ್ತೆ ದನಗಳಿಗೆ ಮೇವು ಆ ಹೊಟ್ಟು ಅಂತ ಇರ್ತದೆ ನೋಡ್ರಿ, ಅದು ಮೇವು ಯಾವುದೇ ಒಂದು ಯಾವುದು ಧೂಳು ಅದು ಇದು ಏನು ಇದ್ದಂತೆ ಕರೆಕ್ಟ್ ಆಗಿ ಬರುತ್ತೆ, ಮೇವು ಕರೆಕ್ಟ್ ಆಗುತ್ತೆ. ಈಗ ಒಂದ್ಸರಿ ಇದನ್ನ ಕಟಾವಾದ ನಂತರ, ಅಂದ್ರೆ ಇದನ್ನ ಕಿತ್ತ ನಂತರ ಅದನ್ನ ಒಣಗಿಸುವಂತಹದ್ದು ಅಥವಾ ಬೀಜವನ್ನು ಬೇರ್ಪಡಿಸುವುದಕ್ಕೆಲ್ಲ ಇಲ್ಲೇ ಮಾಡ್ತಿರೋ ಅಥವಾ ಹೇಗಿದು? ಒಣಗಿಸುದು ಇಲ್ಲೇ, ಬಿಸಿಲಿಗೆ ಹಾಕೊಂಡು. ಎಷ್ಟು ಬಿಸಿಲು ಒಣಗಬೇಕು? 3 ಬಿಸಿಲು, 3 ಬಿಸಿಲು, 3-4 ಬಿಸಿಲು ಒಣಗಿಸ್ಕೊಂಡು ಎಲ್ಲ ರಾಶಿ ಹಾಕ್ತೇವೆ, ರಾಶಿ ಹಾಕೊಂಡು ನಂತರ ಮಷಿನ್ ತಕೊಂಡು ಅಥವಾ ಕೈ ಮುಖಾಂತರ ಹೋಗಿ ಬೇರ್ಪಡೆ ಮಾಡ್ತಾರೆ, ಮಾರ್ಕೆಟಿಂಗ್ ತಕ್ಷಣ ಮಾರಾಟ ಮಾಡ್ತೀರಾ ಅಥವಾ 1 ತಿಂಗಳು ಇಡಬಹುದು? 1-2 ತಿಂಗಳು ಇಟ್ಕೊಳ್ತೇವೆ, ಮಾರ್ಕೆಟ್ ಬಂದ ನಂತರ ಯಾವ ರೀತಿ ರೇಟ್ ಬರುತ್ತೆ ನೋಡ್ಕೊಂಡು ಮಾರಾಟ ಮಾಡ್ತೇವೆ. ಸಾಮಾನ್ಯ ಎಷ್ಟು ಇರ್ತದೆ ಒಂದು ಕ್ವಿಂಟಾಲ್? ಈಗ ನೀವು ಖಾಸಗಿಯಾಗಿ ಮಾರಾಟ ಮಾಡುವಂತದ್ದು ಅಥವಾ APMC ಇದೆಯಾ ಹೇಗೆ? ಇಲ್ಲ, APMC ಅವರು ಇನ್ನುವರೆಗೆ ಅದನ್ನ ತಕೊಳ್ಳಲಿಲ್ಲ, ಎಲ್ಲ ಪಾರ್ಟಿ ಬರ್ತದೆ, ಪಾರ್ಟಿ ಅವರು ಒಂದು ಕ್ವಿಂಟಾಲ್ಗೆ ಎಷ್ಟು ಹೇಳ್ತಾರೆ? 5,000-6,000, 5 ಮೇಲ್ಪಟ್ಟು ಇರುತ್ತೆ. ಈ ವರ್ಷ ಅಂತೂ ಲಾಸ್ಟ್ ಮೂಮೆಂಟ್ 7,200 ಆಗದೆ ಅಂತ ಹೇಳಿದ್ರೆ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಅಲ್ಲಿ ಮಟ್ಟ ಇಟ್ಕೊಳ್ಳಲ್ಲ, ಕೆಲವೊಬ್ರು ಭದ್ರ ಮಾಡ್ಕೊ ಇಟ್ಕೊಳ್ಳೋರು ಇಟ್ಕೊಳ್ತಾರೆ. ಈಗ ಮಳೆಗಾಲದಲ್ಲಿ ಎಲ್ಲ ಸಂಗ್ರಹಿಸಿ ಇಟ್ಕೊಳ್ಳೋದು ಹೇಗೆ ಶೇಂಗನ್ನ? ಮಳೆಗಾಲದಲ್ಲಿ ಸಂಗ್ರಹಿಸಿ ಕೋಣೆ ಒಳಗೆ ತುಂಬಿರ್ತೀವಿ, ಗೋಣಿಚೀಲದಲ್ಲಿ ಪ್ಯಾಕ್ ಮಾಡ್ಕೊಂಡು ತುಂಬಿರ್ತೀವಿ. ಈಗ 1 ಕ್ವಿಂಟಾಲ್ಗೆ ನೀವು 5-7,000 ಸಿಗ್ಬೋದು ಅಂತ ಹೇಳಿರಿ, ಖರ್ಚು ಎಷ್ಟು ಬರ್ತದೆ? ಸರ್ ಅದನ್ನ ಖರ್ಚಿನ ಲೆಕ್ಕ ಹಾಕಿದ್ರೆ 5-6 or 7 or 8 ಸಿಕ್ಕಿದ್ರು ಕಡಿಮೆ ರೈತನಿಗೆ, ಅಷ್ಟು ಖರ್ಚಾಗಿರ್ತದೆ ಅಂತ ಹೇಳಿದ್ರೆ ಹನಿ ಹನಿ ಹನಿ ಹನಿ ನಾವು ಕೆಲಸ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ತೀವಿ, ನಮ್ಮ ಶ್ರಮಕ್ಕೂ ಬೆಲೆ ಕಟ್ಟಬೇಕು. ನಮ್ಮ ಶ್ರಮಕ್ಕೆ ಬೆಲೆ ಕೊಟ್ಟರೆ ಏನು ಸಿಗಲ್ಲ. ರೈತಾಭಿಯೊಳಗೆ ನಮ್ಮ ಶ್ರಮಕ್ಕೂ ಬೆಲೆ ಕಟ್ಟಿದ್ರೆ 10 paisa ಸಿಗಲ್ಲ. ನಾವು ಬೇರೆ ಕಡೆ ತಂದುಕೊಂಡು ರೈತರಿಗೆ ರೈತರು ಆಳಿ ಕೊಟ್ಟುಕೊಂಡು ದುಡಿಸ್ಬೇಕಾಗತ್ತೆ ಅಂತೇಳಿ. ನಮ್ಮ ಹೊಲ ಅಲ್ವಾ, ಆ ಹೊಲದಲ್ಲಿ ಮಣ್ಣಿನ ಮಗನಾಕ ನಾವು ಹೊಲದಲ್ಲಿ ದುಡಿಬೇಕು, ಅದರಿಂದ ಏನಾದರೂ ಬೆವರು ಸುರಿಸ್ಕೊಂಡ್ಕ ನಾಲ್ಕನ್ನ ತಿನ್ನಬೇಕು ಎಂಬ ದೃಷ್ಟಿಯಿಂದ ದುಡಿತೇವೆ. ಅದನ್ನ ಲಾಭ ಏನೂ ಇಲ್ಲ, ರೈತಾಭಿಯಿಂದ ಲಾಭ ಇಲ್ಲ. ಈಗ ಬೇರೆ ಬೇರೆ ಸಂಘಟನೆಗಳೆಲ್ಲ ಆಗಿದೆಯಲ್ಲ, ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದಾಗಬಹುದು ಅಥವಾ ತರಕಾರಿ ಬೆಳೆಗಾರರ ಸಂಘಟನೆ ಇದೆ, ಹಾಗೆ ಶೇಂಗಕ್ಕೂ ಕೂಡ ಇಂಥ ಒಂದು ಸಂಘಟನೆ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ನಿಮಗೆ? ಸಂಘಟನೆ ಮಾಡಿದ್ರೆ ಒಳ್ಳೆಯದು, ಒಂದು 10 ಮಂದಿ ಕೂಡ್ಕೊಂಡು ಸಂಘಟನೆ ಮಾಡಿದ್ರೆ ಒಳ್ಳೆ ಮಾರ್ಕೆಟಿಂಗ್ ಮಾಡ್ಕೊಳ್ಬಹುದು ನಾವು. ಆದ್ರೆ ರೈತರು ಒಂದಾಗಬೇಕು, ರೈತರು ಒಂದಾಗಬೇಕು, ಯಾರಾದರೂ ಮುಂದಾಳತ್ವ ತಗೋಬೇಕು ತಗೊಳ್ಬೇಕು. ಜೊತೆಗೆ ಇದನ್ನ ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡೋದ್ರ ಬದಲಿಗೆ ಒಂದಷ್ಟು ಅದನ್ನ ಸಂಸ್ಕರಣೆ ಮಾಡಿಸ್ಕೊಂಡು ಮತ್ತೆ ಮಾರಾಟ ಮಾಡಿದ್ರೆ ಒಳ್ಳೇದಲ್ವಾ? ಸಂಸ್ಕರಣೆ ಮಾಡಿಕೊಂಡು ಮತ್ತೆ ಮಾರಾಟ ಮಾಡಿದ್ರೆ ಒಳ್ಳೆಯದು, ಆದ್ರೆ ಅದಕ್ಕೊಂದು ಅವಧಿ ಅಂತ ಇರ್ತದೆ ಶೇಂಗಕ್ಕೆ. ಆಗಸ್ಟ್ ಸೆಪ್ಟೆಂಬರ್ ಮೇಲ್ಪಟ್ಟಿಟ್ಬಿಟ್ರೆ ಎಲ್ಲ ಬೂಸ್ಬಿಡ್ತದೆ, ಅದ್ರ ಒಳಗೆ ನಾವು ಮಾರ್ಕೆಟ್ ಮಾಡಬೇಕಾಗತ್ತೆ. ಈಗ ಕಲ್ಲಂಗಡಿ ಕೃಷಿಯ ಬಗ್ಗೆ ಹೇಳಿ. ಕಲ್ಲಂಗಡಿ ಕೃಷಿ ಕೇವಲ 2 ತಿಂಗಳು ಬೆಳೆಯೋದು ಕಲ್ಲಂಗಡಿನ. ಈ ಶೇಂಗಾ ಕಿತ್ತ ನಂತರ ಮಾರ್ಚಿಗೆ ಯಾವಾಗ ಅದು ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕ್ನೊಳಗೆ ನಾವು ಕಲ್ಲಂಗಡಿ ಹಾಕ್ತೇವೆ, ಮೇ ಎಂಡ್ನೊಳಗೆ ತೆಗೆದು ಬಿಡ್ತೇವೆ. ಈ ಕೆಲವೊಬ್ರು ಈ ಶೇಂಗಾವನ್ನು ಮೊದಲೇ ಬಿತ್ತನೆ ಮಾಡಿದವರು ಫೆಬ್ರವರಿ ಎಂಡಿಗೆ ಹಾಕ್ಬಿಡ್ತಾರೆ, ಮಾರ್ಚ್ ಏಪ್ರಿಲ್ದೊಳಗೆ ಕಟಾವು ಮಾಡಿಬಿಡ್ತಾರೆ. ಏಪ್ರಿಲ್ ಕಟಾವು ಮಾಡಿದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಸಿಗತ್ತೆ. ನಂತರ ಮೇಗೆ ಹೋದರೆ ನಾವು ಯಾವುದೇ ರೇಟಿಗೆ ಅದು ಹಣ್ಣನ್ನು ಬೆಳೆಯಲ್ರಿ, ದಲ್ಲಾಳುಗಳು ಬಂದದ್ದೇ ಯಾವ ರೇಟಿಗೆ ಅದು ಕಟ್ಮಾಡಿ ಕೊಟ್ಟುಬಿಡ್ತೇವೆ ಅಂತೇಳಿ ಇಟ್ಕೊಳ್ಳಿಕ್ಕೆ ಆಗೋಲ್ಲ. ಆ ಒಂದು ದೃಷ್ಟಿಯಿಂದ ಸಿಕ್ಕದಷ್ಟೇ ಪುಣ್ಯ ಅಂತ ಹೇಳಿಕೊಂಡು ಕೊಟ್ಟುಬಿಡ್ತೇವೆ. ಈಗ ಈಗ ಚಿಕ್ಕ ವೆರೈಟಿ ಎಲ್ಲ ಬಂದಿದೆಯಲ್ಲ ಕಿರಣ ಅಂತ, ಅಂಥದ್ದು ವೆರೈಟಿ ಬಂದಿದೆಯಲ್ಲ, ಅದು ಇದೆಯಾ ಅಥವಾ ಯಾವ ದೊಡ್ಡದು ಇದೆಯಾ? ಇದು ದೊಡ್ಡದು, ದೊಡ್ಡದು ದೊಡ್ಡದು. ಒಂದು ಎಷ್ಟು 4-5 kilo ಸಿಗ್ತದೆ? 6 kilo 10-15 kg ಬರ, 10 kg ಮೇಲೆ ಬರ್ತದೆ. ಈಗ ನಮ್ಮ ಹೊಲದೊಳಗೆ ಬೆಳೆದು ನಾವು 2 ವರ್ಷದಿಂದ ಬೆಳೆದು 10-15 kg ಎಲ್ಲ ಬಂದದೆ. ಇದಕ್ಕೆ ಗೊಬ್ಬರ ಪೂರೈಕೆ ಎಲ್ಲ ಹೇಗೆ? ಗೊಬ್ಬರ ಪೂರೈಕೆ ಹಟ್ಟಿ ಗೊಬ್ಬರ ಫಸ್ಟ್ ಹಾಕ್ತೀವಿ, ನಂತರ ಸೊಪ್ಪಲ್ಲ ಕಂಪಲ್ಸರಿ ಹಾಕ್ಲಿಕ್ಕೆ ಬೇಕಾಗುತ್ತೆ. ಸೊಪ್ಪಲ್ಲ ಸೊಪ್ಪಲ್ಲ ಹಾಕಬೇಕು, ಕಲ್ಲಂಗಡಿ ಮಾಡ್ಲಿಕ್ಕೆ ಆಗಲ್ಲ ಹೆಚ್ಚುವರಿ ಹೇಳ್ಬೇಕಂತ ಹೇಳಿದ್ರೆ. ಈ ನಾವು ಈಗ ಎರೆಹುಳ ಗೊಬ್ಬರ ಎಲ್ಲ ಹಾಕ್ತೀವಲ್ರಿ, ಅದರಿಂದ ಬರತ್ತೆ, ಒಮ್ಮಿಗ್ಲೇ ಬರಲ್ಲ, ನಿಧಾನವಾಗಿ ಬರತ್ತೆ. ಈ ಸೊಪ್ಪಲ್ಲ ಹಾಕಿದ್ರೆ ಮಾತ್ರ ಆದಷ್ಟು ಬೇಗ ಬರತ್ತೆ ಕಲ್ಲಂಗಡಿ ಮಾತ್ರ. ನೀರಾವರಿ ವ್ಯವಸ್ಥೆ ಎಲ್ಲ ನೀರಾವರಿ ಬೋರ್ ಉಂಟಲ್ರಿ, ಬೋರ್ ಮುಖಾಂತರವಾಗಿ ಸ್ಪ್ರಿಂಕ್ಲರ್ ಮುಖಾಂತರ ಕಲ್ಲಂಗಡಿ ಹಾಕಿದ್ರೆ ಕಲ್ಲಂಗಡಿ ಕಲ್ಲಂಗಡಿ ಆಗ್ಲಿಕ್ಕೆ ಇಲ್ಲ, ಬರಲ್ಲ, ಹೆಚ್ಚು ನೀರು ಬೇಕಾಗುದಿಲ್ಲ ಅದಕ್ಕೆ, ಜಾಸ್ತಿ ನೀರು ಬೇಕಾಗಲ್ಲ. ಆಮೇಲೆ ಈಗ ಚೌಳಿ ಮತ್ತೆ ಬೆಂಡೆ ಅಂತದೆಲ್ಲ ನೀವು ಬೆಳಿತೀರಿ? ಬೆಳಿತೀವಿ. ಹೇಳಿದ್ರು ಚೌಳಿ ಬೆಳೆ ಆದಷ್ಟು ಒಂದೂವರೆ ತಿಂಗಳು ಚೌಳಿ ಬೆಳೆ ಬಂದ್ ಬಿಡತ್ತೆ. ಚಳಿಗಾಲದ ಬೆಳೆ ಅದು, ಚಳಿಗಾಲದ ಬೆಳೆತ್ತೆ, ಬೇಸಿಗೆಕಾಲದ ಬೆಳೆತ್ತೆ, ಎನಿ ಟೈಮ್ ಬರುತ್ತೆ. ಮಳೆಗಾಲ ದಿವಸ ಅಷ್ಟೇ, 3 ತಿಂಗಳು ಬಿಟ್ಟುಕೊಂಡು ಎನಿ ಟೈಮ್ ಚೌಳಿ ಬಂದೇ ಬರುತ್ತೆ. ಅದು ಲಾಭದ ಬೆಳೆ ಚೌಳಿ, ಆದ್ರೆ ಕಟಾವು ಮಾಡೋದು ಮಾತ್ರ ಕಷ್ಟ, ಒಂದೊಂದೇ ತೆಗಿಬೇಕು, ಕಟ್ ಮಾಡ್ಬೋದು, ಅದು ಕಷ್ಟ ಆಗಿರುತ್ತೆ. ಆದ್ರೆ ಚೌಳಿಗೆ ಯಾವುದೇ ರೋಗ ಬಾಧೆ ಇಲ್ಲ, ಆರಾಮ್ ಬರುತ್ತೆ, ಅದು ಖರ್ಚು ಕಡಿಮೆ, ಲಾಭ ಜಾಸ್ತಿ, ಆದ್ರೆ ಕೆಲಸ ಜಾಸ್ತಿ. ಕೆಲಸ ಜಾಸ್ತಿ. ಬೆಂಡೆ, ಬೆಂಡೆನೂ ಅದೇ ರೀತಿ, ಬೆಂಡೆ ಕಂಟಿ ರೋಗ ಅಂತ ಬರುತ್ತೆ, ಕಂಟಿ ರೋಗ ಬರುತ್ತೆ, ಅದನ್ನ ಬೂದಿ ಮುಖಾಂತರವಾಗಿ ಎಂಎಕ್ಸನ್ ಮತ್ತು ಬೂದಿ ಮುಖಾಂತರವಾಗಿ ಕಂಟಿ ರೋಗ ತರಬೇಕಾಗತ್ತೆ. ಉಂಟು ಕಲಬೆರಕೆ, ಕಲಬೆರಕೆ ಎಂಎಕ್ಸನ್ ಉಪಯೋಗಿಸಬಾರ್ದು ಬಂದಿದೆಯಲ್ಲ, ಅದೇ ಅದೇ ಉಪಯೋಗಿಸಬಾರ್ದು. ಇದು ಬೆಂಡೆಗೆಲ್ಲ ಉಪಯೋಗ ಮಾಡಲ್ಲ ಈಗ ನಾವು, ಹಿಂದೆಲ್ಲ ಈಗೀಗ ಹನಿ ಹನಿ ಹಾಕ್ತಾರೆ. ಮೊದಲೆಲ್ಲ ಬೂದಿ ಮುಖಾಂತರ ಹೋಗಿ ದೊಡ್ಡ ದೊಡ್ಡ ಕಡೆ ಬೂದಿ ಮುಖಾಂತರ ಹೋಗಿ ಬೆಂಡೆ ಏನ್ ಮಾಡ್ತಿದ್ರು, ಬೂದಿ ಸಿಂಪರಣೆ ಮಾಡ್ಕೊಂಡು. ಬೂದಿ ಅಷ್ಟು ಪವರ್ಫುಲ್ ಪವರ್ಫುಲ್. ಆಮೇಲೆ ಬೇರೆ ಏನೇನು ಸಮಸ್ಯೆ ಬರ್ತವೆ ಈಗ ಕೀಟ ರೋಗಗಳು ಬೇರೆ ಬೇರೆ ತರಕಾರಿಗಳಲ್ಲಿ? ಬೇರೆ ಬೇರೆ ತರಕಾರಿ ಕೀಟ ಬಾಧೆ ಕಂಪಲ್ಸರಿ ಹವಾಮಾನಕ್ಕನುಗುಣವಾಗಿ ಬಂದೇ ಬರುತ್ತೆ. ಬೇಸಿಗೆಲಿ ಏನಾದ್ರು ಮಳೆ ಬಂದ್ರೆ ಬರ್ಬೋದು, ಬೇಸಿಗೆಯಲ್ಲಿ ಮಳೆ ಬಂದ್ರೆ ಮೋಡ ಕಟ್ಟ ಮುರುಟ ರೋಗ ಅಂತ ಬೂದಿ ರೋಗ ಅಂತ ಬರುತ್ತೆ. ಆಮೇಲೆ ಮಾರುಕಟ್ಟೆಗೆಲ್ಲ ಹೇಗೆ, ಈಗ ಸ್ಥಳೀಯವಾಗಿ ನಾವು ಲೋಕಲ್ ಮಾರುಕಟ್ಟೆ ಅಂತ ಹೇಳ್ತೀವಿ, ಅದು ಅಲ್ಲದೆ ಬೇರೆ ದೂರಕ್ಕೆ ಕಳಿಸ್ತಾರ?

गांव और हर घर में हुआ किसान सुरक्षित खेती के हर सफर में फसल बीमा योजना के सात साल है बेमिसाल सरकार है अब मेरे साथ मेरी पॉलिसी मेरे हाथ प्रधानमंत्री फसल बीमा योजना के अंतर्गत मेरी पॉलिसी मेरे हाथ महाअभियान 15 फरवरी से 31 मार्च 2023 तक किसानों की फसल बीमा पॉलिसी उनके घर पहुंचेगी। योजना में नामांकन दावों की प्रक्रिया शिकायत निवारण प्रक्रिया पर जानकारी मिलेगी। किसानों के प्रशिक्षण हेतु फसल बीमा पाठशाला चलाई जाएगी। अधिक जानकारी के लिए 1800-1551-551 पर कॉल करें। कृषि एवं किसान कल्याण मंत्रालय भारत सरकार। ಮಾತು ಮನರೇಗಾ ನಿರಂತರ ಉದ್ಯೋಗ. ಕೆಲಸ ನಿರ್ವಹಿಸಿದ ಪುರುಷ ಮಹಿಳೆಯರಷ್ಟೇ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಪ್ರತಿದಿನಕ್ಕೆ 309 ರೂಪಾಯಿ ಕೂಲಿ. ಹಿರಿಯರು ವಿಶೇಷಚೇತನರು ಅರ್ಧ ಕೆಲಸ ಮಾಡಿದರೂ ಪೂರ್ಣ ಕೂಲಿ. ಶೇಕಡ 60% ಮಹಿಳೆಯರೇ ನಿರ್ವಹಿಸುವ ಕೆಲಸದಲ್ಲಿ ಶೇಕಡ 10% ಮಹಿಳೆಯರಿಗೆ ರಿಯಾಯಿತಿ. ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಕೆಲಸದಲ್ಲಿ ಶೇಕಡ 50% ರಿಯಾಯಿತಿ. ಕುಟುಂಬವೊಂದು ವರ್ಷದಲ್ಲಿ 100 ದಿನಗಳ ಕೆಲಸ ಮಾಡಿದಲ್ಲಿ 30,900 ರೂಪಾಯಿಗಳನ್ನ ಗಳಿಸಬಹುದು. ಉದ್ಯೋಗ ಚೀಟಿ ಹೊಂದಿದ ಕುಟುಂಬಕ್ಕೆ ₹2.5 lakh ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಯಾ ಸಹಾಯವಾಣಿಗೆ ಕರೆ ಮಾಡಿ. ಸಂಪರ್ಕಿಸಬೇಕಾದ ಸಹಾಯವಾಣಿ ಸಂಖ್ಯೆ 8762891000. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಲ್ಲಪುರಿ ಭಾವಚಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು. ಸೂರದಯಾವದ ಜಳಕ ಈಶ್ವರ ನಿಂಗ ದಯಾವದ ಜಳಕ ತಾಯಿ ದಮೋಗವೈರಲ ಜಳಕ ಶಿವ ಶಿವ ತಾಯಿ ದಮೋಗವೈರದ ಜಳಕ ಶಿವ ಶಿವ ತಾಯಿ ದಮೋಗವೈರಲ ಜಳಕ ಶಿವ ಶಿವ ತಾಯಿ ದಮೋಗವೈರದ ಜಳಕ ಶಿವ ಶಿವ ಬಸೇಶೂರದ ನದಿಗ ಜಳಕ ಈಶ್ವರ ನಿಂಗದ ಬಾಯಿಗ ಜಳಕ ತಾಯಿ ದಮೋಗವೈರಲ ಜಳಕ ಶಿವ ಶಿವ ತಾಯಿ ದಮೋಗವೈರದ ಜಳಕ ಶಿವ ಶಿವ ತಾಯಿ ದಮೋಗಯೈರಲ ಜಳಕ ಶಿವ ಶಿವ ತಾಯಿ ದಮೋಗವೈರದ ಜಳಕ ಶಿವ ಶಿವ ಬಸೇಶೂರದ ಯಾವದ ಮಡಿಯ ಈಶ್ವರ ನಿಂಗದ ಯಾವದ ಮಡಿಯ ತಾಯಿ ದಮೋಗ ಯಾವದ ಮಡಿಯ ಶಿವ ಶಿವ ತಾಯಿ ದಮೋಗ ಯಾವದ ಮಡಿಯ ಶಿವ ಶಿವ ತಾಯಿ ದಮೋಗ ಯಾವದ ಮಡಿಯ ಶಿವ ಶಿವ ತಾಯಿ ದಮೋಗ ಯಾವದ ಮಡಿಯ ಶಿವ ಶಿವ ಬಸೇಶೂರದ ಗಲೀಪ ಮಡಿಯ ಈಶ್ವರ ನಿಂಗದ ದೋತರ ಮಡಿಯ ತಾಯಿ ದಮೋಗ ಜರ ಶರ ಮಡಿಯ ಶಿವ ಶಿವ ತಾಯಿ ದಮೋಗ ಜರ ತರ ಮಡಿಯ ಶಿವ ಶಿವ ತಾಯಿ ದಮೋಗ ಜರ ಶರ ಮಡಿಯ ಶಿವ ಶಿವ ತಾಯಿ ದಮೋಗ ಜರ ತರ ಮಡಿಯ ಶಿವ ಶಿವ ಬಸೇಶೂರದ ಯಾವದ ಗಂಧ ಈಶ್ವರ ನಿಂಗದ ಯಾವದ ಗಂಧ ತಾಯಿ ದಮೋಗ ಯಾವದ ಗಂಧ ಶಿವ ಶಿವ ತಾಯಿ ದಮೋಗ ಯಾವದ ಗಂಧ ಶಿವ ಶಿವ ತಾಯಿ ದಮೋಗ ಯಾವದ ಗಂಧ ಶಿವ ಶಿವ ತಾಯಿ ದಮೋಗ ಯಾವದ ಗಂಧ ಶಿವ ಶಿವ ಬಸೇಶೂರದ ಉಂದ್ಯ ಗಂಧ ಈಶ್ವರ ನಿಂಗದ ಈದ್ ಬತಿ ಭಟ್ ತಾಯಿ ದಮೋಗ ಕುಕುಂಬಂಡರ ಶಿವ ಶಿವ ತಾಯಿ ದಮೋಗ ಕುಕುಂಬಂಡರ ಶಿವ ಶಿವ ತಾಯಿ ದಮೋಗ ಕುಕುಮ ಭಂಡರ ಶಿವ ಶಿವ ತಾಯಿ ದಮೋಗ ಕುಕುಂಬಂಡರ ಶಿವ ಶಿವ ಬಸೇಶೂರದ ಯಾವದ ಹೂವ ಈಶ್ವರ ನಿಂಗದ ಯಾವದ ಹೂವ ತಾಯಿದ ಮೋಗ ಯಾವದ ಹೂವ ಶಿವ ಶಿವ ತಾಯಿದ ಮೋಗ ಯಾವದ ಹೂವ ಶಿವ ಶಿವ ತಾಯಿದ ಮೋಗ ಯಾವದ ಹೂವ ಶಿವ ಶಿವ ತಾಯಿದ ಮೋಗ ಯಾವದ ಹೂವ ಶಿವ ಶಿವ ದಶೇಶೂರದ ಸಂಪಿಗೆ ಹೂವ ಈಶ್ವರ ನಿಂಗದ ಮಲ್ಲಿಗೆ ಹೂವ ತಾಯಿದ ಮೋಗ ಸೇವಂತಿ ಹೂವ ಶಿವ ಶಿವ ತಾಯಿದ ಮೋಗ ಸೇವಂತಿ ಹೂವ ಶಿವ ಶಿವ ತಾಯಿದ ಮೋಗ ಸೇವಂತಿ ಹೂವ ಶಿವ ಶಿವ ತಾಯಿದ ಮೋಗ ಸೇವಂತಿ ಹೂವ ಶಿವ ಶಿವ ಬಶೇಶೂರದ ಯಾವದ ಉಡಿಯ ಈಶ್ವರ ನಿಂಗದ ಯಾವದ ಉಡಿಯ ತಾಯಿದ ಮೋಗ ಯಾವದ ಉಡಿಯ ಶಿವ ಶಿವ ತಾಯಿದ ಮೋಗ ಯಾವದ ಉಡಿಯ ಶಿವ ಶಿವ ತಾಯಿದ ಮೋಗ ಯಾವದ ಉಡಿಯ ಶಿವ ಶಿವ ತಾಯಿದ ಮೋಗ ಯಾವದ ಉಡಿಯ ಶಿವ ಶಿವ ಬಶೇಶೂರದ ಬಳಿಯನ್ನು ಉಡಿಯ ಈಶ್ವರ ನಿಂಗದ ದೂತ ಉಡಿಯ ತಾಯಿದ ಮೋಗ ಕರ್ಚಿಕಯ ಉಡಿಯ ಶಿವ ಶಿವ ತಾಯಿದ ಮೋಗ ಕರ್ಚಿಕಯ ಉಳಿಯ ಶಿವ